जागृति से न्याय का रास्ता दिखाएंगे, जागरूकता होगी हर बार, न्याय की रोशनी फैले अपार। नालसा का जागृति यूनिट मुफ्त कानूनी सेवाओं के बारे में कानूनी सहायता के लिए कॉल करें 1500 पर। ಮೊದಲಿಗೆ ನಿತ್ಯಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜೈರಾಬಾದ್ ತಾಲೂಕೊಳಗ ಮಳೆಯಾಗುವ ಸಾಧ್ಯತೆಗಳು 90%, ಬಳ್ಳಾರಿ ಜಿಲ್ಲೆಯೊಳಗ 80% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ವ್ಯಾಪಕವಾಗಿ ಮಳೆ ಆಗಬಹುದು. ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನ ನಾವು ಮಾಡಬಹುದಾಗ್ಯದ. ಕೆಲವು ಕಡೆ ಒಳ್ಳೆ ಮಳೆಯನ್ನ ಕೂಡ ನಾವು ನೋಡಬಹುದು. ಈ ಮಳೆಗಳ ಜೊತೆಗೆ ಕೆಲವು ಕಡೆ ಗುಡುಗು ಮಿಂಚುಗಳು ಸಾಮಾನ್ಯ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ಇದುವರೆಗೆ ನಿತ್ಯಮೇಘ ಸಂದೇಶ ಕೇಳಿದಿರಿ. ರೀ, ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಈಗ ರೂಪಕ ಸೋಯಾ ವಾವಾ, ರಚನೆ ಮತ್ತು ನಿರ್ಮಾಣ ಸೋಮಶೇಖರ್ ಯಸ್ರೂಲಿ. ಸೋಯಾ ಅವರೆಯ ಉತ್ಪಾದನಾ ತಂತ್ರಜ್ಞಾನ ಕುರಿತ ರೂಪಕ ಸೋಯಾ ವಾವಾ, ರಚನೆ ಮತ್ತು ನಿರ್ಮಾಣ ಸೋಮಶೇಖರ್ ಯಸ್ರೂಲಿ. ಕೇಳಿ ರೂಪಕ ಸೋಯಾ ವಾವಾ. ನೆಲ ನಮ್ಮದು, ಜಲ ನಮ್ಮದು, ನಮ್ಮದು ಜೀವ ಕುಲ. ಹಸಿರಿಲ್ಲದೆ ಉಸಿರಲ್ಲಿದೆ, ಉಳಿಸಲು ಇರಲಿ ಚಲ. ನೆಲ ನಮ್ಮದು, ಜಲ ನಮ್ಮದು, ನಮ್ಮದು ಜೀವ ಕುಲ. ನಮಸ್ಕಾರ ರೀ ಸಾಹೇಬ್ರ. ಓ ಬಾರಪ್ಪ ಶಂಬಣ್ಣ ಬಾಬಾ, ಏನು ಬಿತ್ತಲಕ ತೊಗರಿ ಬೀಜ ಬೇಕಾಗಿತ್ತ ನಿನಗ? ಹೂನ್ರಿ ಸಾಹೇಬ್ರ, ಬಿತ್ತಲಿಕ್ಕ ಬೀಜ ಬೇಕಾಗದ್ರಿ. ಆದ್ರೆ ಏನಪ್ಪ ಅದು? ನಮ್ ಭಾಗದಾಗ ರೈತರು ಈ ಸಲ ಸೋಯಾಬೀನ್ ಬಿತ್ತಾಣ ಅಂತ ಅನ್ಲಿಕತ್ತಾರ್ರಿ. ಹೌದಾ? ಅದಕ್ಕ ಈ ಬಗ್ಗೆ ತಮಗ್ ಕೇಳ್ಕೊಂಡ್ ಹೋಗೋಣ ಅಂತ ಬಂದೆ ನೋಡ್ರಿ. ಚಲೋ ಮಾಡಿದ್ ನೋಡಪ್ಪ ನೀನು. ನಿಮ್ಮಲ್ಲೇನ್ ರೈತರು ಚರ್ಚಾ ನಡೆಸ್ಯಾರಲ್ಲ, ಅದು ಬರೋಬ್ಬರಿ ಅದ ನೋಡು. ಸೋಯಾಬೀನ್ ಬೆಳೆಯದಕ್ಕ ಅಡ್ಡಿ ಇಲ್ಲ, ಬೀಜಾನೂ ಸಿಗ್ತಾವ. ಹೂನ್ರಿ, ಏನು ತೊಂದ್ರೆ ಇಲ್ಲ, ರೇಟ್ನೂ ಚಲೋ ಅದ, ಇಳುವರಿನೂ ಚಲೋ ಬರ್ತದ ನೋಡು. ಹೌದೇನ್ರಿ? ಇದು ದ್ವಿದಳ ಧಾನ್ಯದ ಬೆಳೆ ಇರೋದ್ರಿಂದ ಮಣ್ಣಿನೊಳಗ ಸಾರಜನಕವನ್ನ ಹಿಡಿದಿಡ್ತದ. ಇದರೊಳಗ ಪ್ರೋಟೀನ್ ಅಂಶ ಬಹಳ ಇರ್ತದ. ಅಷ್ಟೇ ಅಲ್ಲ, ಇದರೊಳಗ ಎಣ್ಣೆ ಅಂಶ ಹೆಚ್ಚು ಇರೋದ್ರಿಂದ ಇದು ಒಂದು ಎಣ್ಣೆ ಕಾಳಿನ ಬೆಳೆಯದ ನೋಡಪ್ಪ ಇದು. ಹೌದೇನ್ರಿ ಸಾಹೇಬ್ರ? ಅಂದ್ರೆ ಇದು ಎಷ್ಟು ದಿನದ ಕಟಾವಿಗೆ ಬರ್ತದ್ರಿ ಸಾಹೇಬ್ರ? ನೋಡಪ್ಪ ಶಂಬಣ್ಣ, ತೊಗರಿಗೆ ಹೋಲಿಸಿದ್ರ ಈ ಕಾಳು ಬೆಳೆಯಂತಲೂ ಕರೆಯುತ್ತಾರೆ. ಸೋಯಾ ಅವರೆಯನ್ನು ಎಲ್ಲ ರೀತಿಯ ಮಣ್ಣುಗಳಲ್ಲಿ, ಮರಳು ಮಿಶ್ರಿತ ಗೋಡು ಮಣ್ಣಿನಿಂದ ಹಿಡಿದು ಜೇಡಿ ಮಣ್ಣಿನವರೆಗೆ ಎಲ್ಲ ಮಣ್ಣುಗಳಲ್ಲಿ ಬೆಳೆಯಬಹುದು. ಆದರೆ ಹುಳಿ ಮಣ್ಣು ಇದನ್ನು ಬೆಳೆಯಲು ಯೋಗ್ಯವಲ್ಲ. ತಂಪಾದ ಮಧ್ಯಮ ಉಷ್ಣಾಂಶವನ್ನು ಹೊಂದಿರುವ ವಾತಾವರಣವು ಬೆಳೆಗೆ ಪೂರಕವಾಗಿದ್ದು ಅಧಿಕ ಇಳುವರಿ ಪಡೆಯಲು ಸೂಕ್ತವಾಗಿದೆ. ಪ್ರಮುಖ ತಳಿಗಳು ಅಂದ್ರೆ JS 335, ಇದು ಒಂದು ಪ್ರಮುಖವಾದ ತಳಿಯಾಗಿದ್ದು ಮುಂಗಾರಿಯಲ್ಲಿ ಅಧಿಕವಾಗಿ ಬೆಳೆಯಲಾಗುತ್ತಿದೆ. ಇದನ್ನು ಮೇ ತಿಂಗಳ ಮಧ್ಯಭಾಗದಿಂದ ಹಿಡಿದು ಜುಲೈ 15ರವರೆಗೆ ಬಿತ್ತಬಹುದಾಗಿದೆ. ಕಟಾವಿನ ಹಂತದಲ್ಲಿ ಸ್ವಲ್ಪ ತಡವಾದರೂ ಕಾಳುಗಳು ಸಿಡಿಯುವುದಿಲ್ಲ. ಡಿಎಸ್ಬಿ 1 ಅನ್ನುವ ತಳಿ ಜೂನ್ ತಿಂಗಳ ಕೊನೆಯವರೆಗೆ ಬಿತ್ತಲು ಯೋಗ್ಯವಾಗಿದ್ದು ಇದು ಅನೇಕ ಕೀಟ ಮತ್ತು ರೋಗಗಳಿಗೆ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಒಂದು ಎಕರೆಗೆ ಬಿತ್ತನೆಗೆ ಬೇಕಾಗುವ ಸಾಮಗ್ರಿಗಳು ಬೀಜ 25-30 ಕಿಲೋಗ್ರಾಂ, ಸಾವಯವ ಗೊಬ್ಬರ 2.5 ಟನ್, ರಾಸಾಯನಿಕ ಗೊಬ್ಬರ ಸಾರಜನಕ 16 ಕಿಲೋಗ್ರಾಂ, ರಂಜಕ 32 ಕಿಲೋಗ್ರಾಂ, ಪೊಟ್ಯಾಷ್ 10 ಕಿಲೋಗ್ರಾಂ, ಲಘು ಪೋಷಕಾಂಶಗಳು ಜಿಂಕ್ ಸಲ್ಫೇಟ್ 5 ಕಿಲೋಗ್ರಾಂ ಒದಗಿಸುವ ರಸಗೊಬ್ಬರಗಳು ಬೇಕಾಗುತ್ತವೆ. ಭೂಮಿಯನ್ನು ಚೆನ್ನಾಗಿ ಹದ ಮಾಡಿದ ನಂತರ ಪೂರ್ತಿ ರಾಸಾಯನಿಕ ಗೊಬ್ಬರಗಳನ್ನು ಮಣ್ಣಿನಲ್ಲಿ ಬೆರೆಸಬೇಕು. ಒಂದು ಎಕರೆಗೆ ಬೇಕಾದ ಬಿತ್ತನೆ ಬೀಜಗಳಿಗೆ 500 ಗ್ರಾಂ ರೈಸೋಬಿಯಂ ಮತ್ತು 500 ಗ್ರಾಂ ರಂಜಕ ಕರಗಿಸುವ ಅಣುಜೀವಿ ಗೊಬ್ಬರದಿಂದ ಬೀಜೋಪಚಾರ ಮಾಡಬೇಕು. ಆ ನಂತರ 30 ಸೆಂಟಿಮೀಟರ್ ಅಂತರದ ಸಾಲುಗಳಲ್ಲಿ ಬೀಜದಿಂದ ಬೀಜಕ್ಕೆ 8-10 ಸೆಂಟಿಮೀಟರ್ ಅಂತರ ಇರುವಂತೆ ಬಿತ್ತನೆ ಮಾಡಬೇಕು. ಇದರಿಂದ ಕಾಳಿನ ಗುಣಮಟ್ಟ ಉತ್ತಮವಾಗಿರುವುದು ಅಲ್ಲದೆ ಬೆಳೆಯ ಇಳುವರಿ ಹೆಚ್ಚಾಗುತ್ತದೆ. ಅಲ್ಲದೆ ರಾಸಾಯನಿಕ ಗೊಬ್ಬರದ ಖರ್ಚು ಕೂಡ ಕಡಿಮೆಯಾಗುತ್ತದೆ. ನೀರಾವರಿ ಮತ್ತು ಅಂತರ ಬೇಸಾಯ. ಬಿತ್ತನೆ ಮಾಡಿದ ನಂತರ ಮಣ್ಣು ಮತ್ತು ಹವಾಗುಣಕ್ಕೆ ಅನುಗುಣವಾಗಿ 8-10 ದಿನಗಳಿಗೆ ಒಂದು ಬಾರಿ ನೀರು ಹಾಯಿಸಬೇಕು. ಬಿತ್ತನೆ ಮಾಡಿದ 20-40 ದಿನಗಳಲ್ಲಿ ನಂತರ 2 ಸಲ ಅಂತರ ಬೇಸಾಯ ಮಾಡುವುದರಿಂದ ಕಳೆಗಳನ್ನು ಹತೋಟಿ ಮಾಡಬಹುದು. ಇದರಿಂದ ಮೇಲ್ಮೈ ಮಣ್ಣು ಸಡಿಲಗೊಂಡು ಹವೆಯಾಡುವುದಲ್ಲದೆ ಮಣ್ಣಿನಲ್ಲಿರುವ ತೇವಾಂಶವನ್ನು ಕಾಪಾಡಬಹುದು. ಬೆಳೆಯು 50% ಹೂವಾಡುವ ಹಂತದಲ್ಲಿರುವಾಗ 2% ಯೂರಿಯಾ ದ್ರಾವಣವನ್ನು ಸಿಂಪರಣೆ ಮಾಡುವುದರಿಂದ ಬೆಳೆಯ ಇಳುವರಿಯಲ್ಲಿ ಹೆಚ್ಚಳವನ್ನು ಸಾಧಿಸಬಹುದು. ಬಿತ್ತನೆ ಮಾಡಿದ ದಿನ ಅಥವಾ ಮರುದಿನ 1.6 ಲೀಟರ್ನಷ್ಟು ಅಲಾಕ್ಲೋರ್ 50 EC ಅಥವಾ 800 ಗ್ರಾಂ ಕ್ಲೋಮೋಸೋಮ್ 50 EC ಅಥವಾ 15 ಗ್ರಾಂನಷ್ಟು ಕ್ಲೋರ್ಮ್ಯೂರಾನ್ 25 EC ಕಳೆನಾಶಕಗಳನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಒಂದು ಎಕರೆಗೆ ಸಿಂಪರಣೆ ಮಾಡಿದಲ್ಲಿ ಕಳೆಗಳು ಪರಿಣಾಮಕಾರಿಯಾಗಿ ಹತೋಟಿಯಾಗುತ್ತವೆ. ಸಿಂಪರಣೆ ಮಾಡುವಾಗ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇರಬೇಕು ಅನ್ನುವುದನ್ನು ಗಮನಿಸಬೇಕು. ಸೋಯಾ ಅವರೆಯನ್ನು ಅಂತರ ಬೆಳೆಯಾಗಿ ಲಾಭದಾಯಕವಾಗಿ ಬೆಳೆಯಬಹುದು. 2 ಸಾಲು ತೊಗರಿ ಬೆಳೆದರೆ ಸೋಯಾ 4 ಸಾಲು ಬೆಳೆಯಬೇಕು. ಹೈಬ್ರಿಡ್ ಹತ್ತಿ 1 ಸಾಲಾದರೆ ಸೋಯಾ ಅವರೆ 4 ಸಾಲುಗಳು. ಮೆಕ್ಕೆಜೋಳ 1 ಸಾಲಾದರೆ ಸೋಯಾ ಅವರೆ 2 ಸಾಲುಗಳು. ಮುಂಗಾರಿಯಲ್ಲಿ ಸೋಯಾ ಬೆಳೆದು ಹಿಂಗಾರಿಯಲ್ಲಿ ಜೋಳ ಮತ್ತು ಗೋಧಿ ಬೆಳೆಯುವುದು ಲಾಭದಾಯಕ ಎನ್ನುವುದು ತಜ್ಞರ ಅಭಿಮತ. ಸಸ್ಯ ಸಂರಕ್ಷಣೆ. ಕೀಟಗಳು ಹಾಗೂ ರೋಗಗಳು ಅವುಗಳ ನಿರ್ವಹಣೆ ಬಗ್ಗೆ ಈಗ ನೋಡೋಣ. ಮೊದಲಿಗೆ ಕೀಟಗಳ ಬಗ್ಗೆ ಹೇಳುವುದಾದರೆ ಸ್ಪೊಡಾಪ್ಟರ ಕೀಡೆಯ ಮರಿ ಕೀಡೆಗಳು ಎಲೆಯ ಕೆಳಭಾಗದಲ್ಲಿ ಗುಂಪು ಗುಂಪಾಗಿ ಇದ್ದುಕೊಂಡು ಎಲೆಯ ಹಸಿರು ಅಂಶವನ್ನು ಕೆರೆದು ತಿನ್ನುತ್ತವೆ. ಈ ರೀತಿ ಕೆರೆಯುವುದರಿಂದ ಎಲೆಗಳು ಬಿಳಿ ಪರದೆಯಂತೆ ಕಾಣುತ್ತವೆ. ದೊಡ್ಡದಾದಂತೆ ಕೀಡೆಗಳು ಚದುರಿ ಎಲೆ ಮತ್ತು ಹೂಗಳನ್ನು ತಿನ್ನುತ್ತವೆ. ರಾತ್ರಿ ಹೊತ್ತಿನಲ್ಲಿ ಎಲೆ ತಿನ್ನುವ ಈ ಹುಳುಗಳು ಒಂದೆಡೆ ಎಲೆಗಳ ಮೇಲೆ ಸಮನಾಗಿ ರಂಧ್ರ ಕೊರೆದಿರುವ ದೃಶ್ಯ ಕಾಣಸಿಗುತ್ತದೆ. ಬಾಧೆಯು ತೀವ್ರವಾದಾಗ ಎಲೆಯ ದೇಟನ್ನು ಸಹ ಕೀಡೆಗಳು ತಿಂದಿರುವುದು ಕಂಡುಬರುತ್ತದೆ. ಸ್ಪೊಡಾಪ್ಟೀರಾ ಕೀಡೆಯ ಹತೋಟಿಗೆ 1 ಮಿಲಿಲೀಟರ್ ಬಿಟಿ ದುಂಡಾಣು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಬೆಳೆಗೆ 35 ದಿನಗಳಾದಾಗ ಸಿಂಪಡಿಸಬೇಕು. ಎರಡನೇ ಸಿಂಪರಣೆಯಾಗಿ ಬೆಳೆಗೆ 50 ದಿನಗಳಾದಾಗ 2 ಮಿಲಿಲೀಟರ್ ಟ್ರೈಸೋಫಾಸ್ 40 EC ಅಥವಾ 0.5 ಮಿಲಿಲೀಟರ್ ಲ್ಯಾಂಡಾ ಸೈಲೋಥ್ರಿನ್ 5 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು ಅಥವಾ 1 ಗ್ರಾಂ ನಮೋರಿಯಾ ರಿಲೈ ಶಿಲೀಂಧ್ರವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಬೆಳೆಗೆ 35-50 ದಿನಗಳಾದಾಗ 2 ಸಿಂಪರಣೆಗಳನ್ನು ತೆಗೆದುಕೊಳ್ಳಬೇಕು. ಬೆಳೆಯು 10-15 ದಿವಸದಿದ್ದಾಗ ಕಾಂಡ ಕೊರೆಯುವ ಕೀಟದ ಮರಿಗಳು ಎಲೆಯೊಳಗೆ ಸುರಂಗ ಕೊರೆದು ದೇಟಿನ ಮೂಲಕ ಕಾಂಡವನ್ನು ಸೇರಿ ಒಳಗಿನ ತಿರುಳನ್ನು ತಿನ್ನುವುದರಿಂದ ಗಿಡಗಳು ಒಣಗುತ್ತವೆ. ಬೆಳೆಯು 10-15 ದಿನದಿದ್ದಾಗ 0.2 ಮಿಲಿಲೀಟರ್ ಇಮಿಡಾಕ್ಲೋಪ್ರಿಡ್ 17.8 SL ಅಥವಾ 0.3 ಗ್ರಾಂ ಥಯಾಮಿಥಾಕ್ಸಾಮ್ 25 WG ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇದಾದ ನಂತರ ಮತ್ತೆ ನೊಣದ ಬಾಧೆ ಕಂಡುಬಂದಲ್ಲಿ ಈಗ ಹೇಳಿದ ಯಾವುದಾದರೊಂದು ಕೀಟನಾಶಕದ ಸಿಂಪರಣೆಯನ್ನು ಕೈಗೊಳ್ಳಬೇಕು. ಇನ್ನು ರೋಗಗಳ ಬಗ್ಗೆ, ತುಕ್ಕು ರೋಗ ಬಹಳ ಹಾನಿ ಮಾಡುವಂತಹ ರೋಗ. ಈ ರೋಗ ಬೆಳೆ ಹೂವಾಡುವ ಹಂತದಲ್ಲಿದ್ದಾಗ ಆರಂಭವಾಗುತ್ತದೆ. ಗಿಡದ ಕೆಳಭಾಗದ ಎಲೆಗಳ ಕೆಳಬದಿಯಲ್ಲಿ ಬೂದು ಬಣ್ಣದ ಸಣ್ಣ ಸಣ್ಣ ಗುಳ್ಳೆಯ ತರಹದ ಚಿಹ್ನೆಗಳು ಆರಂಭದಲ್ಲಿ ಕಾಣಿಸಿಕೊಂಡು ನಂತರ ಕೆಂಪು ಕಂದು ಬಣ್ಣಕ್ಕೆ ತಿರುಗುತ್ತವೆ. ಕ್ರಮೇಣ ಗಿಡದ ಮೇಲ್ಭಾಗದ ಎಲೆಗಳಿಗೂ ಹರಡಿ ಎಲ್ಲಾ ಎಲೆಗಳು ಹಳದಿ ವರ್ಣಕ್ಕೆ ತಿರುಗಿ ಆ ನಂತರ ಉದುರಿ ಬೀಳುತ್ತವೆ. ಬಿತ್ತಿದ 35-45 ದಿನಗಳಲ್ಲಿ ಅಥವಾ ರೋಗ ಕಂಡ ತಕ್ಷಣ ಪ್ರತಿ ಲೀಟರ್ ನೀರಿಗೆ 1 ಮಿಲಿಲೀಟರ್ ಹೆಕ್ಸಾಕೋನಾಜೋಲ್ 5 EC ಅಥವಾ 1 ಮಿಲಿಲೀಟರ್ ಪ್ರೊಪಿಕೋನಾಜೋಲ್ 25 EC ಅಥವಾ 10 ಮಿಲಿಲೀಟರ್ ಬೇವಿನ ಎಣ್ಣೆ ಬೆರೆಸಿ ಸಿಂಪಡಿಸಬೇಕು. ರೋಗದ ತೀವ್ರತೆಗನುಗುಣವಾಗಿ 15 ದಿನಗಳ ಅಂತರದಲ್ಲಿ ಶಿಲೀಂದ್ರನಾಶಕದ 1 ಸಿಂಪರಣೆ ಅಥವಾ 10 ದಿನಗಳ ಅಂತರದಲ್ಲಿ ಬೇವಿನ ಎಣ್ಣೆಯನ್ನು 2 ಸಲ ಸಿಂಪರಣೆ ಮಾಡಬೇಕು. ಅಂದರೆ ಪ್ರತಿ ಹೆಕ್ಟರ್ಗೆ 625-750 ಲೀಟರ್ ಸಿಂಪರಣಾ ದ್ರಾವಣ ಉಪಯೋಗಿಸಬೇಕು. ನೇರಳೆ ಬಣ್ಣದ ಬೀಜದ ರೋಗ ತಗುಲಿದ ಬೀಜಗಳ ಮೇಲ್ಭಾಗ ನೇರಳೆ ಬಣ್ಣಕ್ಕೆ ತಿರುಗುವುದನ್ನು ನೋಡಬಹುದು. ಈ ರೀತಿಯ ನೇರಳೆ ಬಣ್ಣವು ಬೀಜಗಳ ಮೇಲ್ಭಾಗದಲ್ಲಿ ಸಣ್ಣ ಚುಕ್ಕೆಯಿಂದ ಹಿಡಿದು ಪೂರ್ತಿಯಾಗಿ ಆವರಿಸುತ್ತದೆ. ಈ ರೋಗ ಇಳುವರಿಯ ಮೇಲೆ ಹೆಚ್ಚಿನ ಪರಿಣಾಮ ಬೀರದಿದ್ದರೂ ರೋಗ ತಗುಲಿದ ಬೀಜಗಳ ಮೊಳಕೆ ಪ್ರಮಾಣ, ಬೀಜಗಳಲ್ಲಿಯ ಎಣ್ಣೆ ಮತ್ತು ಪ್ರೋಟೀನಿನ ಅಂಶ ಕಡಿಮೆಯಾಗುತ್ತದೆ. ಬಿತ್ತನೆ ಬೀಜದಲ್ಲಿ ನೇರಳೆ ಬಣ್ಣಕ್ಕೆ ತಿರುಗಿದ ಬೀಜಗಳೇನಾದರೂ ಇದ್ದಲ್ಲಿ ಅವುಗಳನ್ನು ಆರಿಸಿ ತೆಗೆಯಬೇಕು. ಬಿತ್ತನೆ ಪೂರ್ವದಲ್ಲಿ ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 3 ಗ್ರಾಂ ಥೈರಾಮ್ನಿಂದ ಬೀಜೋಪಚಾರ ಮಾಡಿ ಬಿತ್ತಬೇಕು. ಬೆಳೆ ಕಾಳು ಕಟ್ಟುವ ಹಂತದಲ್ಲಿದ್ದಾಗ ಪ್ರತಿ ಲೀಟರ್ ನೀರಿಗೆ 1 ಗ್ರಾಂ ಕಾರ್ಬನ್ ಡೈಜಿನ್ 50 WP ಬೆರೆಸಿ ತಯಾರಿಸಿದ ದ್ರಾವಣವನ್ನು 15 ದಿನಗಳ ಅಂತರದಲ್ಲಿ 2 ಸಿಂಪರಣೆ ಕೈಗೊಳ್ಳಬೇಕು. ಸೋಯಾ ಅವರೆಯ ಕೊಯ್ಲು ಮತ್ತು ಸಂಸ್ಕರಣೆ. ಬೀಜದ ಗುಣಮಟ್ಟವನ್ನು ಕಾಪಾಡಲು ಕೊಯ್ಲಿನ ಮತ್ತು ಒಕ್ಕಣೆ ಮಾಡುವ ವಿಧಾನ ತುಂಬಾ ಮುಖ್ಯವಾದುದು. ಬೆಳೆಯು ಮಾಗಿದ ಕೂಡಲೇ ಕೊಯ್ಲು ಮಾಡಬೇಕು, ಇಲ್ಲದಿದ್ದರೆ ಕಾಳುಗಳು ಸಿಡಿಯುವುದಲ್ಲದೆ ಬೀಜದ ಗುಣಮಟ್ಟ ಕಡಿಮೆಯಾಗುತ್ತದೆ. ಸಾಮಾನ್ಯವಾಗಿ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಉದುರುವುದು ಮತ್ತು ಕಾಯಿಯ ಬಣ್ಣ ಹಳದಿಯಾಗುವುದು ಬೆಳೆಯು ಮಾಗಿದೆ ಎಂಬುದನ್ನು ಸೂಚಿಸುತ್ತದೆ. ಬೀಜದ ತೇವಾಂಶ 14% ಇದ್ದಾಗ ಕೊಯ್ಲು ಮಾಡುವುದು ಸೂಕ್ತ. ಕೊಯ್ಲು ಮಾಡಿದ ಬೆಳೆಯನ್ನು ಗುಂಪು ಮಾಡಿ ಕೂಡಿಡದೆ ತೆಳುವಾಗಿ ಹರಡಿ ಒಣಗಿಸಬೇಕು. ಕೊಯ್ಲು ಮಾಡುವಾಗ ಗಿಡಗಳನ್ನು ಬೇರು ಸಮೇತ ಕೀಳದೆ ನೆಲಕ್ಕೆ ಸಮನಾಗಿ ಮುರಿದು ಕಟಾವು ಮಾಡಬೇಕು. ಸೋಯಾ ಅವರೆಯು ತೆಳುವಾದ ಬೀಜ ಕವಚವನ್ನು ಹೊಂದಿರುವುದರಿಂದ ಒಕ್ಕಣೆ ಸಮಯದಲ್ಲಿ ಹಾನಿಗೊಳಗಾಗುವ ಸಂಭವ ಹೆಚ್ಚು. ಇದರಿಂದ ಬೀಜದ ಮೊಳಕೆಯೊಡೆಯುವ ಪ್ರಮಾಣ ಗಣನೀಯವಾಗಿ ಕುಂಠಿತವಾಗುತ್ತದೆ. ಬೀಜದ ತೇವಾಂಶದ ಪ್ರಮಾಣವು ಒಕ್ಕಣೆ ಸಮಯದಲ್ಲಿ ಪ್ರಮುಖ ಅಂಶವಾಗಿದೆ. ಇದರಿಂದ ಬೀಜದ ಗುಣಮಟ್ಟದ ಮೇಲೆ ಪ್ರಭಾವ ಬೀರುವುದು. ಇದರಂತೆ ಒಕ್ಕುವ ವಿಧಾನ ಕೂಡ ಬೀಜದ ಗುಣಮಟ್ಟ ಕಾಪಾಡುವಲ್ಲಿ ಮಹತ್ವದ್ದಾಗಿದೆ. ಒಣಗಿದ ಬಳ್ಳಿಯನ್ನು ಕೋಲಿನಿಂದ ಹಗುರವಾಗಿ ಬಡಿದು ಕಾಳುಗಳನ್ನು ಬೇರ್ಪಡಿಸುವುದು ಉತ್ತಮ. ಟ್ರ್ಯಾಕ್ಟರ್ ತುಳಿಸಿ ಒಕ್ಕಣೆ ಮಾಡುವುದಿದ್ದಲ್ಲಿ ಬಳ್ಳಿಯನ್ನು ದಪ್ಪನಾಗಿ ಹರಡಿ ನಿಧಾನವಾಗಿ ಓಡಿಸಬೇಕು. ಒಕ್ಕುವ ಯಂತ್ರದಿಂದ ಕಾಳನ್ನು ಬೇರ್ಪಡಿಸುವ ಸಂದರ್ಭದಲ್ಲಿ ಯಂತ್ರದ ವೇಗವು ಪ್ರತಿ ನಿಮಿಷಕ್ಕೆ 400-500 ಇರಬೇಕು. ಯಾವುದೇ ಪರಿಸ್ಥಿತಿಯಲ್ಲಿ ಒಕ್ಕುವಾಗ ಬೀಜದ ಕವಚ ಸುಲಿಯದಂತೆ, ನಿರಿಗೆ ಕಟ್ಟದಂತೆ ಹಾಗೂ ಕಾಳುಗಳು ಒಡೆಯದಂತೆ ಕಾಳಜಿ ವಹಿಸಬೇಕು. ಬೀಜ ಸಂಸ್ಕರಣೆ ಹಾಗೂ ಶೇಖರಣೆ. ಒಕ್ಕಣೆ ಮಾಡಿದ ಬೀಜವನ್ನು ಚೆನ್ನಾಗಿ ಒಣಗಿಸಿ 8x4 mm ಅಳತೆಯುಳ್ಳ ಸಾಣಿಗೆಯನ್ನು ಉಪಯೋಗಿಸಿ ಸಂಸ್ಕರಿಸಬೇಕು. ಬೀಜದ ಗುಣಮಟ್ಟವನ್ನು ಕಾಯ್ದುಕೊಳ್ಳಲು ಕೈಯಿಂದ ಆರಿಸಿ ಸ್ವಚ್ಛಗೊಳಿಸುವುದು ಒಳ್ಳೆಯದು. ಬೀಜವನ್ನು 9-10% ತೇವಾಂಶವಿರುವಷ್ಟು ಒಣಗಿಸಿ ಪಾಲಿಥಿನ್ಯುಕ್ತ ಗೋಣಿ ಚೀಲಗಳಲ್ಲಿ ತುಂಬಿ ಉಗ್ರಾಣದಲ್ಲಿ ಕಟ್ಟಿಗೆಯ ಹಲಗೆಯ ಮೇಲೆ ಶೇಖರಿಸಿ ಇಡಬೇಕು. ಉಗ್ರಾಣವು ಸ್ವಚ್ಛವಾಗಿದ್ದು ಗಾಳಿಯಾಡುವಂತೆ ಇರಬೇಕು. ಬೀಜವನ್ನು ಶೇಖರಿಸಿಡುವ ಮೊದಲು 3 ಗ್ರಾಂ ಥೈರಂ ಅಥವಾ 3 ಗ್ರಾಂ ಡೈಥೇನ್ M45 ಬೀಜೋಪಚಾರ ಮಾಡಬೇಕು. ಸೋಯಾ ಅವರೆಯಲ್ಲಿ ಪೌಷ್ಟಿಕಾಂಶಗಳನ್ನು ನೋಡಿದರೆ ಅದು ಚಮತ್ಕಾರಿಕ ಧಾನ್ಯವೇ ಎನ್ನಬಹುದು. ಸೋಯಾ ಅವರೆಯಲ್ಲಿ 43% ಸಸಾರಜನಕ ಅಂದರೆ ಪ್ರೋಟೀನ್ ಅಂಶವಿದೆ. ಇಷ್ಟು ಪ್ರಮಾಣದ ಸಸಾರಜನಕವು ಬೇರೆ ಯಾವುದೇ ಆಹಾರ ಪದಾರ್ಥಗಳಲ್ಲೂ ಇಲ್ಲ. ಮೀನಿನಲ್ಲಿ 16-20% ಇದ್ದರೆ ತತ್ತಿಯಲ್ಲಿ 13-14%, ಮಾಂಸದಲ್ಲಿ 18-20% ಪ್ರೋಟೀನಿನ ಅಂಶ ಇರುತ್ತದೆ. ಸೋಯಾ ಅವರೆಯಲ್ಲಿ ಹೆಚ್ಚಿಗೆ ಸಸಾರಜನಕ ಇದೆ ಎನ್ನುವುದಷ್ಟೇ ಮಹತ್ವದ್ದಲ್ಲ, ಅದರ ಗುಣಮಟ್ಟವು ಕೂಡ ತುಂಬಾ ಒಳ್ಳೆಯದಾಗಿದೆ. ತೃಣಧಾನ್ಯಗಳಲ್ಲಿ ಇಲ್ಲದಿರುವ ಲೈಸಿನ್ ಅಮೈನೋ ಆಮ್ಲ 6.4% ಇದರಲ್ಲಿರುವುದು ಇದರ ವೈಶಿಷ್ಟ್ಯವಾಗಿದೆ. ಈ ಗುಣಮಟ್ಟವನ್ನು ಮಾಂಸಾಹಾರ ಪದಾರ್ಥಗಳಿಗೆ ಹೋಲಿಸಬಹುದಾಗಿದೆ. ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಸಸಾರಜನಕ ಕೊರತೆಯಿಂದ ಮಕ್ಕಳ ಬೆಳವಣಿಗೆ ಕುಂಠಿತಗೊಳ್ಳುತ್ತಿದೆ. ಇಂತಹ ಪರಿಸ್ಥಿತಿಯಲ್ಲಿ ಮಹಿಳೆಯರು ಸೋಯಾ ಅವರೆಯ ಪೌಷ್ಟಿಕ ಮೌಲ್ಯ ಅರಿತು ಹೆಚ್ಚಾಗಿ ಬಳಸಬೇಕಾಗಿದೆ. ಹೆಚ್ಚಿನ ಮೇಧಸ್ಸನ್ನು ಹೊಂದಿರುವುದರಿಂದ ಇದು ಶಕ್ತಿದಾಯಕ ಆಹಾರ ಆಗಿದೆ. 100 ಗ್ರಾಂ ಸೋಯಾ ಅವರೆಯು 432 kcal ಶಕ್ತಿಯನ್ನು ಒದಗಿಸುತ್ತದೆ. ಸೋಯಾ ಅವರೆಯನ್ನು ಸಂಸ್ಕರಿಸುವ ವಿಧಾನ. ಸೋಯಾ ಅವರೆಯನ್ನು 6 ತಾಸುಗಳವರೆಗೆ 4 ಪಟ್ಟು ನೀರಿನಲ್ಲಿ ನೆನೆಯಿಟ್ಟು ಚೆನ್ನಾಗಿ ತಿಕ್ಕಿ ತೊಳೆದು ಸಿಪ್ಪೆ ತೆಗೆದು 10 ನಿಮಿಷಗಳ ಕಾಲ ನೀರಿನಲ್ಲಿ ಕುದಿಸಿ ನಂತರ ನೀರನ್ನು ಬಸಿದು ಚೆನ್ನಾಗಿ ಒಣಗಿಸಿ ಬೇಳೆ ಅಥವಾ ಹಿಟ್ಟಿನ ರೂಪದಲ್ಲಿ ಬಳಸಬೇಕು. ಸಾಮಾನ್ಯವಾಗಿ ಸೋಯಾ ಅವರೆಯನ್ನು ಎಲ್ಲ ಬಗೆಯ ಧಾನ್ಯಗಳ ಜೊತೆಗೆ ಬಳಸಬಹುದಲ್ಲದೆ ಸೋಯಾ ಅವರೆಯಿಂದ ಹಾಲು, ಮೊಸರು, ಪನೀರ್, ಪಾಪಡ್, ಬೇಕರಿ ಪದಾರ್ಥಗಳನ್ನು ತಯಾರಿಸಬಹುದಾಗಿದೆ. ಅನ್ನದಾತನಿಗೆ ಅರಿವು ನೀಡಲು ಕೃಷಿ ವಿಜ್ಞಾನಿಗಳಿಲ್ಲಿಹರು, ನೇಗಿಲ ಯೋಧಿಗೆ ನೆರವು ನೀಡಲು ಅಧಿಕಾರಿಗಳು ನಿಂತಿಹರು. ಅನ್ನದಾತನಿಗೆ ಅರಿವು ನೀಡಲು ಕೃಷಿ ವಿಜ್ಞಾನಿಗಳಿಲ್ಲಿಹರು, ನೇಗಿಲ ಯೋಧಿಗೆ ನೆರವು ನೀಡಲು ಅಧಿಕಾರಿಗಳು ನಿಂತಿಹರು. ಇದುವರೆಗೆ ಸೋಯಾ ವಾವ ರೂಪಕ ಕೇಳಿದ್ರಿ. ಭಾಗವಹಿಸಿದವರು ಶಿವಕುಮಾರ್ ಅಜಾದ್ಪುರ್ ಮತ್ತು ಗೋವಿಂದ ರಾಠೋಡ್. ನಿರೂಪಣೆ ಹಾಗೂ ಸಂಕಲನ ಶೋಭಾ ಎನ್ ವಗೇರ್. ಸಹ ನಿರೂಪಣೆ, ರಚನೆ ಹಾಗೂ ನಿರ್ಮಾಣ ಸೋಮಶೇಖರ್ ಎಸ್ ರುಳೆ. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ಈಗ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಶೋಭಕ, ಬಾರ ಪರಜನ. ಏನ್ ನಡೆದಿದೆ? ಏನಿಲ್ಲಪ್ಪ, ಮನೆ ಕೆಲಸ ಇರ್ತಾವಲ್ಲ, ಅವೇ ಕೇರವು ಕೊಚ್ಚವು ಇವೇ ಕೆಲಸಗಳು. ಹೌದಿಲ್ಲ ಶಿವಕ, ಅಂದಂಗ ಮೊನ್ನೊಂದು ಘಟನೆ ಆಯ್ತವ. ಹೌದಾ? ಒಂದ್ ಹಂಗೆ ನಂಗೆ ನೋಡ್ಲಿತ್ತಿದ್ದ ಒಂದು ಘಟನೆ ಆಯ್ತು, ಅದ್ರ ಬಗ್ಗೆ ಬಹಳ ವಿಚಾರ ಮಾಡಿದ್ದೆ. ಏನಪ್ಪ ಅಂತ ವಿಚಾರ ಮಾಡುವಂತದ್ದು ಅಂದ್ರೆ, ಇದು ಎಲ್ಲರಿಗೂ ಗುರುತಿರುವಂತದ್ದ, ಅಂದ್ರೆ ಎಲ್ಲರೂ ಅನುಭವಿಸಿರ್ತಾರ, ಆದ್ರೆ ಅದ್ರ ಬಗ್ಗೆ ಹೆಚ್ಚಿನ ನಾವು ವಿಚಾರ ಮಾಡಿರುವುದಿಲ್ಲ. ಹೌದಾ? ಅಂದ್ರೆ ನನಗೆ ಅನಿಸ್ಲಿಲ್ಲ. ಮತ್ತೆ ಯಾವ್ದಪ್ಪ ಅಂತದ್ದು? ಏನಾಯ್ತಂತೆ, ಮೊನ್ನೆ ಮನೆಯಾಗ ಗೇಟ್ ಇರ್ತಾರ. ಹೌದು. ಏನೋ ಅಲ್ಲೇ ಕೆಲಸ ಇತ್ತು, ಗೇಟ್ ಯಾಕೆ ಹಾಕೋದು ಅಂತ ಕೊಂಡು ಗೇಟ್ ತೆರೆದಿಟ್ಟು ಹೋದೆ. ವಾಪಸ್ ಬಂದ್ ಗೇಟ್ ಹಾಕಿದೆ. ಗೇಟ್ ಹಾಕಿಂಗ್ ತಿರುಗಿ ನೋಡ್ತೀನಿ, ಒಳಗ ಒಂದು ನಾಯಿ ಕೂತು. ದೊಡ್ಡದೇ ನಾಯಿ ಇತ್ತು, ಅದು ನನಗ್ ನೋಡ್ತು, ನಾ ನಾಯಿಗೆ ನೋಡಿದೆ. ಅದು ಎದ್ದು ನಿಂತದ್ದು. ಅದು ಹೊರಗೆ ಹೋಗ್ಬೇಕಂತದ ಜಾಗ ಇಲ್ಲ, ಗೇಟ್ ಬಲ್ ಹೋಯ್ತು. ಗೇಟ್ ಕೆಳಗಿಂದ ನುಗ್ಬೇಕಂತದ, ಗೇಟ್ ಬಾಜುಡಿಂದ ಹೋಗ್ಬೇಕಂತದ, ಆಗಬಾರ್ದು. ಇನ್ನು ನಾ ಹೋಗಿ ಗೇಟ್ ತೆಗಿಬೇಕಂತೀನಿ, ಅದೇ ಮೈ ಮೇಲೆ ಹಾಕು ಅಂತ ನನಗೆ ಗೊತ್ತಿತ್ತು. ನೀನು ಗಂಜಿಗೆ ಬರ್ತದೆ ಅಂತೇಳಿ. ಹೌದಿಲ್ಲ, ಸಹಜ ಅಲ್ವಾ? ಕರೆ ಅದ ಬಿಡು, ನಮ್ ಸಾಕಿದ ನಾಯಿಗಳಿದ್ವ ನಮ್ ಗಂಜಿಗೆ ಬರಂಗಿಲ್ಲ. ಬೇರೆ ನಾಯಿ ಅಂದ ಕೂಡ ಸ್ವಲ್ಪ ಅಂಜಿಗೆ ಬಂದಿ. ಅಂಜಿಗೆ ಬರೋದಿಲ್ಲ. ನಾ ಏನ್ ಮಾಡ, ನಾನು ಹಂಗೆ ಸುಮ್ಮನೆ ನಿಂತೆ, ಅದಕ್ಕೆ ನೋಡ್ಕೋದ. ಅದು ನನಗೆ ನೋಡ್ಕೊಂಡು ನಿಂದಿರ್ಲಿಲ್ಲ, ಪ್ರಯತ್ನ ಮಾಡ್ಲಿತ್ತು. ಈ ಸಂದೇಹ ಹೋಗ್ಲಿ, ಆ ಸಂದೇಹ ಹೋಗ್ಲಿ ಅಂತೇಳಿ ಹಿಂಗ್ ಗೇಟಿಗೆ ಎರಡು ಸಂದಿ ಇರ್ತಾವ, ಎರಡು ಸಲ ಇರ್ತಾವ. ಅದು ನಡುವಿಗೆ ಹೋಗಂತೇಳಿ ಮೂತಿ ಹಾಕ್ತು, ಮುಂದಿನ ಎರಡು ಕಾಲ ಹೋದು, ಸಿಕ್ಕಿಬಿತ್ತು. ಒದ್ದಾಡ್ಲಿತ್ತು, ಒದರ್ಲಿತ್ತು, ಹಿಂದ್ ಬರ್ಲಿಕ್ಕೂ ಬರಲಾಗ್ಯದ, ಮುಂದ್ ಹೋಗ್ಲಿಕ್ಕೂ ಆಗಲ್ಲ. ಈ ಒದರಾಡದ ಕೇಳಿ ಎರಡು ನಾಯಿ ಬಂದು ಅಲ್ಲೆಲ್ಲಿ ಹೊರಗಿದ್ದು ಗೇಟ್ ಹೊರಗೆ ನೋಡಿಲ್ಲ ನಾನು, ಬಂದು ಆಜು ಬಾಜು ನಿಂತು ಕುಯಿ ಕುಯಿ ಕುಯಿ ಕುಯಿ ಅಂತ ಹೇಳಿ ಅದ್ರ ಜೊತೆಗೆ ಮಾತಾಡಿದಂಗ ಮಾಡಿತ್ತು. ಆಮೇಲೆ ಏನಾಯ್ತು ಅಂತಂದ್ರೆ, ಒಂದ್ ಎರಡು ನಿಮಿಷ ಆದ್ಮೇಲೆ ಬಹಳ ತ್ರಾಸ ಆಯ್ತು ಅದಕ್ಕ. ಆದ್ರೆ ಹಿಂಗ ಸರ್ಕಸ್ ಮಾಡಿ ಸರ್ಕಸ್ ಮಾಡಿ ತನ್ನ ಮೈ ಹೊರಗೆ ಹಾಕೊಂಡು ಮೂರು ನಾಯಿ ಹೋದು. ಇಲ್ಲಿ ಶೋಭಕ್ಕ ನಾ ಏನ್ ಗಮನಿಸಿದೆ ಅಂದ್ರೆ, ನೀ ಏನ್ ಗಮನಿಸಿದ್ ಗೊತ್ತಿಲ್ಲ, ನಾ ಗಮನಿಸಿದ್ದೆ ಏನಂತಂದ್ರೆ, ಆ ಎರಡು ನಾಯಿನ್ ಬಂದ್ವಲ್ಲ ಇದ್ರ ಬಾಜು ನಿಂತು ಕೊಯ್ ಕೊಯ್ ಕೊಯ್ ಕೊಯ್ ಮಾಡ್ಲಿತ್ತು. ಆದ್ರೆ ಅವ್ ಎರಡು ನಾಯಿ ಏನ್ ಅದಕ್ಕೆ ಕೈ ಹಿಡಿದು ಹೊರಗೆ ಎಳಿಲಿಕ್ ಬರ್ತೀವ? ಬರಂಗಿಲ್ಲ, ಬರಂಗಿಲ್ಲ. ಯಾಕಂತಂದ್ರೆ ನಿಸರ್ಗ ಕೈ ಕೊಟ್ಟಿಲ್ಲ, ಕೈ ಕೊಟ್ಟಿಲ್ಲ, ಅದ್ರ ಜೊತೆಗೆ ಏನು ಮಾಡ್ಲಿಕ್ ಬರಂಗಿಲ್ಲ ಅವ್ಕ. ಆದ್ರೆ ನೋಡ್ಕೊಂಡ್ ನಿಂದಿರ್ತಾವ, ಬಾಜು ಬಂದು ನಿಂತು ಕುಯ್ ಕುಯ್ ಕುಯ್ ಅಂದು ನಾಯಿನ್ ತಿಳ್ಕೊಂಡೆ ಸಪೋರ್ಟ್ ಮಾಡ್ಲಿತ್ತವ, ನಾ ನಿನ್ ಜೊತೆಗೆ ಇದ್ದೀವಪ್ಪ, ನಿನ್ಗೇನು ಆಗುದಿಲ್ಲ, ನೀ ಪ್ರಯತ್ನ ಮಾಡಿ ಹೊರಗೆ ಬಾ, ನಾವ್ ನಿಂತೀವಿ ಅಂತ ಅಂದು ಏನು ಅಂತ ನಾ ತಿಳ್ಕೊಂಡೆ. ಖರೆ ಅದ ರಾಜಣ್ಣ, ಈ ಮೂಕ ಪ್ರಾಣಿಗಳ ಸಹಿತ ಒಂದ್ರ ಕಷ್ಟ ಆಗ್ಲಿಕ್ಕದ ಅಂತಂದ್ರ ಅವ್ರ ತ್ರಾಸೊಳಗ ತಾವು ಸಹಿತ ಭಾಗವಹಿಸ್ತಾವ, ಸಹಭಾಗಿ ಆಗ್ತಾವ. ಅವಕ್ಕೇನು ಮಾಡ್ಲಿಕ್ಕಾಗಂಗಿಲ್ಲ, ಸುಮ್ಮ ನೋಡ್ತಿರ್ತಾವ, ಬರೀ ಕುಯಿ ಕುಯಿ ಕುಯಿ ಅಂತ ಒದರ್ತಾವ. ಅದ್ ತಮ್ಮದೇ ಒಂದು ಭಾಷೆ ಇರ್ತದೋ ಅದು ಏನೋ ಒಟ್ಟ ಮಾತಾಡ್ದಂಗೆ ಮಾತಾಡ್ತಿರ್ತಾವ. ಅದ್ರಲಿಂದ ಕಷ್ಟಕ್ಕೆ ಸಿಕ್ಕಾಕೊಂಡಿರ್ತದಲ್ಲ ಅದಂತೂ ಪೂರಾ ನಿಸತ್ವನೇ ಆಗಿರ್ತದ ಅದು. ಹೌದು. ಆದ್ರೆ ಜೊತೆಗೇನ್ ಬಂದಿರ್ತಾವಲ್ಲ ಅದ್ರ ನೋಡಿ ಇದು ಪ್ರಯತ್ನ ಮಾಡ್ಲಿಕ್ಕೆ ಚಾಲು ಮಾಡದ್ರೊಳಗೆ ಒಂದು ಜೋಶ್ ಹೆಚ್ಚಾಗ್ತದೆ. ಗಟ್ಟಿತನ ಅದ ಅಂತಲ್ಲೇ ಅಂದ್ರೆ ಹಾ ಜೋಶ್ ಹೆಚ್ಚಾಗೋದಂದ್ರೇನು ಅದಕ್ಕೆ ಗಟ್ಟಿತನ ಅದ ನನ್ ಬಲ್ಲಿ ಶಕ್ತಿ ಅದ ನಾ ಮುಂದುವರಿಲ್ಲ. ಹೌದು ಹೌದಲ್ಲ. ನಾ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಅದು ಹೊರಗೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ತದೆ ನೋಡಿ. ಅದು ಹೊರಗೆ ಹೋಯ್ತು ನೋಡಿ, ಕಷ್ಟದಿಂದ ಹೊರಗೆ ಬರ್ತದೆ ಅದು. ಹೌದಲ್ಲ. ಅದಕ್ಕೆ ಶೋಭಕ್ಕ ನಾ ಏನಂತೀನಿ, ಈ ಪ್ರಾಣಿಗಳೊಳಗ ಮನುಷ್ಯನ ಒಂದು ಪ್ರಾಣಿನ. ಹೌದು ಹೌದಲ್ಲ. ಹೌದೌದು. ಪ್ರಾಣಿಗಳೊಳಗ ಬುದ್ಧಿ ಇರುವಂತವನು ವಿಚಾರ ಮಾಡುವಂತದ್ದು ಒಂದು ಶಕ್ತಿ ಇದ್ರೆ ಮನುಷ್ಯ ಮನುಷ್ಯಗೆ ಪ್ರಾಣಿಗಳಿಗೂ ಅದ. ಆದ್ರೆ ಅವ್ರಿಗೆ ಬದುಕಲಿಕ್ಕೆ ಏನ್ ಬೇಕು ಅಷ್ಟೇ ಬುದ್ಧಿ, ಅದು ಸೀಮಿತದಲ್ಲೇ ಸೀಮಿತ. ತನ್ನ ಬದುಕಲಿಕ್ಕೆ ಒಂದು ಆಹಾರ ಬೇಕು, ಇದು ಹೋಗಿ ತಿನ್ಬೇಕು, ತನಗ ಒಂದು ಪ್ರೊಟೆಕ್ಷನ್ ಬೇಕು, ಹ್ಯಾಂಗ್ ಮಾಡ್ಕೊಳ್ಬೇಕು. ಸಾಮಾನ್ಯವಾಗಿ ನಾ ತಿಳ್ಕೊಂಡದ್ದು ಇಷ್ಟೇ ಅದ. ಮನುಷ್ಯನಿಗೆ ಇದಕ್ಕಿಂತ ಮುಂದೆ ಹೋಗಿ ವಿಚಾರ ಮಾಡುವಂತ ಒಂದು ಶಕ್ತಿ ನಿಸರ್ಗ ದೇವರು ಕೊಟ್ಟ. ಹೌದು. ಆದ್ರ ಮನುಷ್ಯನೊಳಗ ಇಕಡಿ ಇಕಡಿ ಇದೇನಂತಂದ್ರೆ ಒಂದು ಸಂಕುಚಿತ ಮನೋಭಾವನೆ ಬೆಳೀಲಿತ್ತದ, ಬೆಳೆದನು ಅಂತ ಅನ್ಬಹುದು. ಹೌದಿಲ್ಲ. ಈಗ ಸಾಕಷ್ಟು ನೋಡ್ತೀವಲ್ಪ ಎಷ್ಟು ಸಣ್ಣ ಸಂಸಾರಗಳಾಗಲಿ ಅಥವಾ ಮೊದ್ಲೆಲ್ಲ ಎಷ್ಟು ದೊಡ್ಡ ದೊಡ್ಡ ಸಂಸಾರಗಳು, ಒಂದು ಮನೆಯೊಳಗೆ 15-20-30 ಜನ ಇರ್ತಿದ್ರಲ್ಲಿ ಎಲ್ಲರೂ ಇರ್ತಿದ್ರು. ಅವ್ರಿಗೆ ಏನ್ ಅನಿಸ್ತಿತ್ತು, ನಾವು ಒಬ್ರಿಗೆ ಆರಾಮಿಲ್ಲ ಅಂದ್ರೆ ನಾವು ಅಷ್ಟು ಮಂದಿ ಜೊತೆಗೆ ಇರ್ತಿದ್ರು ಅವರು. ಎಲ್ಲರೂ ಏನ ಬಸ್ಸಾಗ ಆರಾಮಿಲ್ಲಪ್ಪ ಅಂತೇಳಿ ಆ ಬಸ್ಸಾಗ ಇದು ಮಾಡಿದ್ರೆ ಎಷ್ಟು ಮಂದಿ ಅವರಿಗೆ ಸಪೋರ್ಟ್ ಮಾಡೋರು. ಈಗೆಲ್ಲದ ಸಣ್ಣ ಫ್ಯಾಮಿಲಿ, ಗಂಡ ಹೆಂಡತಿ ಒಂದ ಮಗು ಇಲ್ಲ ಎರಡು ಮಕ್ಕಳು, ಬಹಳ ಆಯ್ತು. ಹೌದು. ಅಷ್ಟು ಸಣ್ಣದಾಗ್ಯಾವ ಮತ್ತ ಸಂಬಂಧಗಳು ಹೆಂಗ ಗಟ್ಟಿ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಹೇಳು. ಯಾಕಂದ್ರೆ ಬೆಳೆಯೋ ಪರಿಸರನೇ ಹಂಗಾಗ್ಬಿಟ್ಟದೆ ಈಗ. ಈಗ ನಮ್ಮ ಮಕ್ಕಳಿಗೆ ಒಂದ ಎರಡ ಆದಾಗ ಅವ್ರು ಸಾಕಷ್ಟು ಮಂದಿ ಜೊತೆ ಕುಡ್ಕೊಂಡು ಬೆಳಿಲಿಕ್ಕೆ ಆಗಂಗಿಲ್ಲ. ಅವಕ ಬೆಳೆದಿದ್ ರೂಢಿನೇ ಇಲ್ಲ. ರೂಢಿನೇ ಇರಂಗ. ಒಬ್ಬರೇ ಒಂದೇ ರೂಮ್ ನಾಗ ಕೂತು ಒಬ್ಬರೇ ಓದಿದ್ದು. ಹೌದು. ಎಲ್ಲೋದ್ರೆ ಒಬ್ಬರೇ ಹೋದ್ರೆ ಅಪ್ಪ ಅಮ್ಮನ ಜೊತೆ ಹೋಗ್ಬೇಕು, ಇಲ್ಲ ಒಂದ್ ಅಣ್ಣ ತಮ್ಮ ತಂಗಿ ಇದ್ರೆ ಅವ್ರ ಜೊತೆ ಹೋಗ್ಬೇಕು ಅಷ್ಟೇ. ಮೂರ್ನದ್ರು ಇಲ್ಲ ಅನ್ನಂಗ. ಆಮೇಲೆ ಇನ್ನೊಬ್ರದ್ದು ಭಾವನೆಗಳನ್ನ ಅರ್ಥ ಮಾಡ್ಲಿಕ್ಕೆ ಆಗಂಗಿಲ್ಲ ಅವರಿಗೆ. ಹೌದಲ್ಲ. ಅಂತಂದ್ರೆ ಶೋಭಕ ಇವೆಲ್ಲ ವಿಚಾರಗಳನ್ನ ನೋಡಿದ್ರೆ ನಾವ್ ಎಲ್ಲಿಗೆ ಹೋಗಿ ಮುಟ್ಲಿತೀವಿ ಗೊತ್ತಾಗಲ್ಲ. ಹೌದು ಹೌದು. ಅದಕ್ಕೆ ನಾನು ಅದನ್ನು ಈ ಒಂದು ಸಂಕುಚಿತ ವಿಚಾರಗಳಿಂದ ಸ್ವಲ್ಪ ಹೊರಗೆ ಬಂದು ಸ್ವಲ್ಪ ದೊಡ್ಡದಾಗಿ ವಿಚಾರ ಮಾಡಿ ಎಲ್ಲರ ಜೊತೆ ನಾವು ಬೆಳೀಲಿಕ್ಕೆ ನಿಂತೀವಿ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿಯೊಂದು ಪ್ರಾಣಿಗೂ ಜೀವನದ ಒಂದಿಲ್ಲ ಒಂದ್ ಹಂತದೊಳಗ ಕಷ್ಟಕಾಲ ಇದ್ದೇ ಇರ್ತದೆ. ಕಷ್ಟಕಾಲ ಇದ್ದೇ ಇರ್ತದೆ, ಸುಖನೂ ಇದ್ದೇ ಇರ್ತದೆ. ಅದು ಸುಖದೊಳಗ ನಾವೆಲ್ಲರಿಗೂ ಮರಿತೀವಿ, ಕಷ್ಟದೊಳಗೆ ಎಲ್ಲರೂ ನೆನಪು ಬರ್ತಾರೆ. ಹೌದು ಹೌದು ಹೌದು. ಸುಖ ಇತ್ತಂದ್ರೆ ಯಾರು ನೆನಪಾಗಂಗಿಲ್ಲ, ಯಾರು ಬೇಕೇ ಆಗಂಗಿಲ್ಲ. ನಾ ಮಾಡಿನಿ ನಂದು ಅನ್ನೋದೊಂದು ಅಹಂ ಬಂದ್ಬಿಡ್ತೀನಿ. ಅದೇ ಆರಾಮಿರ್ಲಾರ್ದಾಗ ಕಷ್ಟ ಬಂದಾಗ, ಮನೆ ಸೇರಿದಾಗ, ಆಮೇಲೆ ಏನೋ ಒಂದು ಅನಾಹುತಗಳಾದಾಗ ಅವಾಗ ಎಲ್ಲಾರು ನೆನಪಾಗ್ತಿರ್ತಾರೆ. ಆದ್ರೆ ಯಾರು ಬರ್ತಾರ ಅವಾಗ, ಯಾರು ಬರಬೇಕು? ಯಾಕಂತಂದ್ರೆ ಬರುವಂಗ ನಾವು ಸಂಬಂಧ ಇಟ್ಕೊಂಡಿವಿ. ಹೌದು. ಅದು ಬಹಳ ಮುಖ್ಯ. ಇನ್ನೊಬ್ಬರಿಗೆ ನಾವು ಅನ್ನೋದಕ್ಕಿಂತ ಮೊದಲು ನಮ್ಮನ್ನು ನಾವು ಅವಾಗ ಇಟ್ಕೋಬೇಕು, ಪ್ರಶ್ನೆ ಮಾಡ್ಕೊಳ್ತೀವಿ. ಅವಾಗಂತ ಆರಾಮಿದ್ದಿಲ್ಲ, ನಾ ಹೋಗಿ ನೆನವಾಗ ಹೋಗಿಲ್ಲ, ಅವ ಬರ್ದಿಲ್ ಬಿಡು, ಅವನಿಗೆ ಅವತ್ತು ಸಮಸ್ಯೆ ಆಗಿತ್ತು ಅವನ ಮಗಂದು, ಅವನ ಹೋದನು ಹೋಗಿಲ್ಲ. ಹಿಂಗೆ ನಮ್ಮ ಲೆಕ್ಕ ನಮ್ಮ ತಲೆಗೆ ಅವಾಗ ಬರ್ತಾವ ವಿಚಾರಗಳು. ಆ ಟೈಮ್ನಾಗ ಬರ್ತಾವ ನಮಗೆ, ಯಾವಾಗ ಕಷ್ಟ ಬಂದಿರ್ತದಲ್ಲ ಅವಾಗ ಆ ವಿಚಾರಗಳು ಬರ್ಲಿಕ್ಕೆ ಚಾಲು ಆಗ್ತಾವ. ಹೌದಲ್ಲ. ಈಗ ಒಂದ್ಸರ್ತಿ ಆ ವಿಚಾರಗಳು ಬಂದಾವಂದ್ಮೇಲೆ ಇನ್ನೊಂದ್ಸರಿಗಾದ್ರೆ ಸುಧಾರಿಸಿಕೊಂಡು ಅದನ್ನ ತಿದ್ದುಕೊಳ್ಬೇಕು. ಹೌದಲ್ಲ. ಅಂದ್ರೆ ನಾ ಹೇಳದನ್ನು ಶೋಭಕ್ಕ, ಈ ಒಂದು ಆರಾಮಿರ್ಲಾರ್ದಾಗ ಸಮಸ್ಯೆ ಆದಾಗ ಕೆಲವರು ಅಂತಾರೆ ಏ ನಾವೇನ ಅವ್ರ ಬ್ಯಾನಿ ತಗೋತೀವನ್ರಿ. ಹೌದು. ಬ್ಯಾನಿ ಅವರೇ ಅನುಭವಿಸ್ಬೇಕಾಗ್ತದೆ. ದವಾಖಾನೆಗೆ ಹೋಗಿ ಏನ್ ಮಾಡದ, ಮನೆ ಬಂದಲ್ಲಿ ಬಿಟ್ಟಾಗ. ಹೌದು. ನಾ ಏನ್ ಮಾಡ್ತೀನಿ ಅಲ್ಲಿ ಹೋಗಿ, ನಾ ಎದಕ್ ಹೋಗ್ಬೇಕು, ನನ್ನಲ್ಲಿ ಏನಾಗದ? ಡಾಕ್ಟರ್ ಇರ್ತಾರ, ನೋಡ್ತಾರ ಡಾಕ್ಟರ್ ಏನಾವೇನು ಅಂತ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಿರ್ತಾವ. ಬಹಳ ಮಂದಿ ಮಾತಾಡ್ತಾರೆ, ಬಹಳ ಮಂದಿ ಮಾತಾಡ್ತಿರ್ತಾರೆ. ಆದ್ರೆ ಅಲ್ಲಿ ಏನಾಗ್ತದ, ದವಾಖಾನೆಗೆ ಇರ್ಲಿ ಮನೆಯೊಳಗೆ ಇರ್ಲಿ ಯಾರೇ ಒಬ್ರು ಹೋಗಿ ಮಾತಾಡ್ಸಾರ ಅಂದ್ರೆ ಅವರಿಗೆ ಒಂದು ಮಾನಸಿಕ ಬಲ ಬಂದಂಗ ಆಗ್ತದೆ. ಸಪೋರ್ಟ್ ಸಿಕ್ ಇದ್ದಾರಪ್ಪ ಇವರೆಲ್ಲಾರು, ನಾವು ಸ್ವಲ್ಪ ಸುಧಾರಿಸಿಕೊಳ್ಬೇಕು, ನಾವು ಸ್ವಲ್ಪ ಧೈರ್ಯ ಮಾಡಬೇಕು, ಧೈರ್ಯ ಮಾಡಬೇಕು, ಇದ್ರಲ್ಲಿಂದ ಹೊರಗೆ ಬರಬೇಕು ಅನ್ನೋದೊಂದು ವಿಚಾರ ಬಂದ್ಬಿಡ್ತದೆ. ಇದು ಬಹಳ ಮುಖ್ಯ. ಆಮೇಲೆ ಅಲ್ಲಿ ಹೋದಲ್ಲಿ ಏನ್ ಮಾಡಿರ್ತೀವಿ, ಬರೀ ಆ ಜಡ್ಡಿನ ಬಗ್ಗೆನೆ ಮಾತಾಡಂಗಿಲ್ಲ, ಉಳಿದೆಲ್ಲ ಮಾತಾಡ, ಬೇರೆ ಬೇರೆ ಮಾತಾಡಿರ್ತೀವಿ, ಸಪೋರ್ಟಿಂಗ್ ಆಗಿ ಮಾತಾಡಿರ್ತೀವಿ. ಅಂದ್ರೇನು ಅವನಿಗೆ ತನ್ನ ಮನಸ್ಸಿನಾಗ ಏನಿರ್ತದಲ್ಲ, ನನಗೆ ಇದಾಗ್ಯದ, ನಾನು ಇದ್ರಲ್ಲಿಂದ ಹೊರಗೆ ಬರ್ತೀನೋ ಇಲ್ಲೋ ಅಂತ ಅನ್ನೋ ಒಂದು ಮನೋಭಾವನೆ ಇರ್ತದಲ್ಲ, ಅದನ್ನ ಬಿಟ್ಟು ಬೇರೆ ಮಾತಾಡಿದಾಗ ಏನಾಗ್ತದೆ, ಅವನು ಅದ್ರೊಳಗೆ ಇನ್ವಾಲ್ವ್ ಆಗಿರ್ತಾನೆ. ಆ ಟೈಮ್ ಮಾತ್ರ ಅವನಿಗೆ ಬಹಳ ಫ್ರೀ ಆಗಿರ್ತಾನೆ. ಆ ಟೈಮ್ ಬೇರೆ ಬೇರೆ ಮಾತಾಡೋದ್ರಿಂದ ಆ ಬೇರೆ ಬೇರೆ ವಿಷಯಗಳ ತಲೆಗೊಳಗೂ ಹೋಗ್ತಿರ್ತದ. ಹಂಗಾಗಿ ಅವ ಆ ಟೈಮ್ನಾಗ ವಿಚಾರ ಮಾಡ್ಲಾರ್ದ ಬಿಟ್ಟಿರ್ತಾನಲ್ಲ, ಅದೇ ಒಂದು ಅವನಿಗೆ ಸಪೋರ್ಟ್ ಆಗಿಬಿಡ್ತದ. ಅಂದ್ರೆ ಹಿಂಗಾಗಿ ಅವ ಆರಾಮಾಗಿ ಹೊರಗೆ ಬರ್ಲಿಕ್ಕೆ ಸಾಧ್ಯ. ಸರಿ, ಅದ ಅದಕ್ಕೆ ದಿನನಿತ್ಯ ನಮ್ ಸುತ್ತಮುತ್ತಲು ಬಹಳಷ್ಟು ಘಟನೆಗಳು ಆಗ್ತಿರ್ತ. ಹೌದು, ಆದ್ರೆ ನಾವು ನೋಡೋ ದೃಷ್ಟಿ ಬಹಳ. ಹೌದು, ಆ ಒಂದು ಘಟನೆಯಿಂದ ನಾವು ಕಲಿಬೇಕು. ನಾವು ಕಲ್ತ್ರೆ ನಾವು ಆರಾಮಾಗಿರ್ತೀವಿ. ಈಗ ಜಗತ್ತಿನ ಏನಂತೇಳು, ಮೊದಲು ನಾವು ಆರಾಮಿರ್ಬೇಕಂತ ಪ್ರತಿಯೊಬ್ರು ಎಲ್ಲರೂ ನಾ ಮೊದ್ಲು ಆರಾಮಿರ್ಬೇಕು, ನನ್ ಸುತ್ತಿದ್ದವ್ರು ಆರಾಮಿರ್ಬೇಕು. ಅದು ಸೆಕೆಂಡ್ ಸೆಕೆಂಡ್ ನನ್ ಮಕ್ಕಳು, ನನ್ ಹೆಂಡತಿ, ಗಂಡ ಇವರು ಆರಾಮಿರ್ಬೇಕು. ಮುಂದಿಂದ ಏನದಲ್ಲ, ಅಲ್ಲಿಗೆ ಮುಟ್ಟಂಗೆ ಇಲ್ಲ ನಾವು ಬಹಳ ಜನ. ಆದ್ರ ಅಲ್ಲಿ ಮುಟ್ಟಿ ನಾ ಆರಾಮಿರ್ಬೇಕು, ಆಮೇಲೆ ನನ್ ಬಳಗದವ್ರು ಆರಾಮಿರ್ಬೇಕು, ನನ್ ಗೆಳೆಯರು ಆರಾಮಿರ್ಬೇಕು, ನಮ್ ಊರವ್ರು ಆರಾಮಿರ್ಬೇಕು. ಹಿಂಗೆ ನಾವು ವ್ಯಾಪ್ತಿ ದೊಡ್ಡದು ಮಾಡ್ಕೊಂಡು ಹೋದ್ವಿ. ಆಮೇಲೆ ಇದು ಮಾಡ್ಬೇಕಂತಂದ್ರ ನಾವು ಪಾಸಿಟಿವ್ ಆಗಿ ವಿಚಾರ, ಸಕಾರಾತ್ಮಕವಾಗಿ ವಿಚಾರ ಮಾಡ್ತೀವಿ. ಇದು ಬರೀ ಬದುಕಿಗೆ ಅಷ್ಟೇ ಅಲ್ಲ ಶುಭಕ. ನಾ ಯಾವುದೇ ಒಂದು ಕೆಲಸ ಮಾಡ್ಲಿ, ಒಕ್ಕಲ್ತನ ಇರ್ಲಿ, ನೌಕರಿ ಇರ್ಲಿ, ವ್ಯಾಪಾರ ಇರ್ಲಿ, ಯಾವುದೇ ಇರ್ಲಿ, ಯಾವುದೇ ಒಂದು ಕೆಲಸದೊಳಗ ನಾವು ಸಕಾರಾತ್ಮಕ ವಿಚಾರಗಳನ್ನ ಇಟ್ಕೊಂಡು ಇವತ್ತು ನನಗೆ ಒಳ್ಳೇದೇ ಆಗ್ತದ, ಇವತ್ತು ನಾನು ಮನಸ್ಸಿನಿಂದ ಪ್ರಾಮಾಣಿಕವಾಗಿ ನಾನು ನನ್ನ ಕಾಯಕವನ್ನು ಮಾಡ್ತೀನಿ ಅಂತ ವಿಚಾರ ಮಾಡಿಕೊಂಡು ದಿವಸ ಬೆಳಗಾದಾಗ ನಾವು ಹೋದಿವಿ ಅಂತಂದ್ರ ಏನಾಗುತ್ತೆ ಹೇಳು, ಪಾಸಿಟಿವ್ ಎನರ್ಜಿ ನಮ್ ಸುತ್ತಮುತ್ತಲು ಇರ್ತದ. ತಪ್ಪಲಿಕ್ಕೆ ಸಾಧ್ಯನೇ ಇಲ್ಲ. ಒಂದ್ ವೇಳೆ ಇಷ್ಟ ಆಗಿ ತಪ್ಪು ಸರಿ ಮಾಡ್ಕೊಳ್ಳಿಕ್ ಒಂದು ಅವಕಾಶ ಇರ್ತದೆ. ಪಾಸಿಟಿವ್ ವಿಚಾರ ಇರುತ್ತಲ್ಲ, ಖರೇನೆ, ಇದು ಬಹಳ ಮುಖ್ಯ. ಹೌದು ಹೌದು, ನಾವೊಬ್ಬನೇ ವಿಚಾರ ಮಾಡೋದ್ರಿಂದ ಏನಾಗ್ತದೆ ಅಂತ ಅನ್ನೋದು ಬೇಡಲ್ಲಿ. ಇದು ಒಂದು ನಕಾರಾತ್ಮಕ, ನಾವೊಬ್ಬತ್ತ ವಿಚಾರ ಮಾಡಿದ್ರೆ ಏನಾಗ್ತದೆ, ನಾ ಹಿಂಗ್ ಕರೆಕ್ಟ್ ಇದ್ರೆ ಏನಾಗ್ತದೆ, ಎಲ್ಲರೂ ನನ್ನ ಜೊತೆ ಇದ್ದವ್ರು ಕರೆಕ್ಟ್ ಇರ್ಬೇಕಲ್ಲ ಅನ್ನೋದನ್ನು ನಕಾರಾತ್ಮಕನೇ. ಅದು ನಕಾರಾತ್ಮಕನೇ, ಯಾಕಂತಂದ್ರೆ ಇಲ್ಲಿ ಬೀರ್ಬಲ್ ಅಕ್ಬರ್ ಕತ್ತಿ ಬರ್ತದೆ. ಹೌದು, ಒಂದು ಡೊಂಗರ ಹೊಡಿಸಿದ್ರಂತ ಎಲ್ಲರೂ ಬಂದು ಒಂದು ಹಂಡಿ ಇಟ್ಟಿವಿ, ಅದ್ರ ಎಲ್ಲರೂ ನಿಮ್ ನಿಮ್ ಒಂದೊಂದು ಲೀಟರ್ ಹಾಲು ಹಾಕ್ರಿ. ನನಗೂ ನೆನಪಾಯ್ತು ಕತಿ. ಹೌದಿಲ್ಲ, ಅವಾಗ ನನ್ನಂತ ಒಬ್ಬ ಎಲ್ಲರೂ ಹಾಲು ಹಾಕ್ತಾರೆ, ನಾವೊಬ್ಬ ನೀರ್ ಹಾಕಿದ್ರೆ ಏನಾಗುತ್ತೆ, ನಾನು ನೀರ್ ಹಾಕಿದೆ ಶೋಭಕಂದ್ರಂತ ಎಲ್ಲರೂ ಹಾಕಿರ್ತಾರ ಹಾಲು, ನಾವೊಬ್ಬಕ್ಕೆ ನೀರ್ ಹಾಕಿದ್ರೆ ಏನಾಗ್ತದೆ ಅಂತ ನಾವೊಂದು ತಂಬಿಗೆ ನೀರ್. ಹಿಂಗ್ ಎಲ್ಲರೂ ವಿಚಾರ ಮಾಡಿ, ಮುಂಜಾನೆ ಅದು ನೋಡಿದ್ರಲ್ಲಿ ಬರೀ ನೀರ್ ಹಾಲಿನ ಅಂಶನೇ ಇಲ್ಲ ಅದ್ರದಾಗ, ಹಿಂಗಾಗಿರ್ತದಲ್ಲಿ. ಅದಕ್ಕೆ ನಕಾರಾತ್ಮಕ ವಿಚಾರಗಳನ್ನು ಬಿಡಬೇಕು, ಸ್ವಲ್ಪ ವಿಶಾಲವಾದ ಮನೋಭಾವನೆಯನ್ನು ತಾಳ್ಕೊಂಡು ಎಲ್ಲರ ಕಷ್ಟದೊಳಗ ಒಂದಾಗಿ ಕೆಲಸ ಮಾಡಿದ್ರೆ ಪ್ರಪಂಚನೇ ಸುಂದರ ಆಗಿರ್ತದೆ ನೋಡಪ್ಪ. ಅಲ್ಲಿ ಒಬ್ರು ತಿಳಿದವ್ರು ಹೇಳ್ಯಾರ ಏನಂತಂದ್ರ, ಪ್ರಪಂಚ ಅಂತ ಅದೇ ಅದ, ನೋಡೋ ದೃಷ್ಟಿ ಬದಲಾದ್ರೆ ಸೃಷ್ಟಿ ಬದಲಾಗ್ತದೆ. ಹೌದು, ನೋಡೋ ದೃಷ್ಟಿ ಬದಲಾಗಬೇಕು. ನಾ ಶೋಭಕನ ಕಡೆ ನೋಡೋ ದೃಷ್ಟಿ ಬದಲಾದ್ರೆ ಶೋಭಕನ ಬಗ್ಗೆ ನಾನು ವಿಚಾರ. ಈಗ ರಾಜಣ್ಣ ಒಂದ್ ಹೇಳು, ನೀ ನನ್ ಬಗ್ಗೆ ಕೆಟ್ಟ ವಿಚಾರಗಳು ನನ್ನಲ್ಲಿ ಏನೇನು ಡಿಮೆರಿಟ್ಸ್ ಅಂತಾರಲ್ಲ ಏನಂತಾರ ಅಂತ ಹೇಳು ಅಂತಂದ್ರೆ ಒಂದ್ ದಿನಗಟ್ಟಲೆ ಹೇಳಬಹುದು ನೀನು. ಹೌದು, ಭಾಷಣ ಬೇಕಾದಾಗ ನನ್ ಬಗ್ಗೆ ಇರುವಂತ ಒಳ್ಳೆ ಗುಣಗಳನ್ನು ಹೇಳು ಅಂತಂದ್ರೆ ಹುಡುಕಾಡಬೇಕಾಗ್ತದಲ್ಲಿ. ಒಂದು ಎರಡು ಜಲ್ದಿ ಬೆರಳೆಣಿಕೆ ಅಷ್ಟು ಗೊತ್ತಾಗಂಗಿಲ್ಲ ಅಂತಂದ್ರ ನಾವು ಇನ್ನೊಬ್ಬರ ಬಗ್ಗೆ ನೋಡೋ ದೃಷ್ಟಿ ಹೆಂಗಾಗ್ಯದ ಅಂತ ನನಗೆ ಗೊತ್ತಾಗ್ತದೆ. ಇದು ಬಹಳ ಮುಖ್ಯ, ಅದಕ್ಕೆ ಬಹಳ ಶೋಭಕ. ಹೌದಾ, ಹಿಂಗೆ ನೋಡಪ್ಪ ಮಾತಿ ಕೂತೀವಿ ಅಂದ್ರೆಂಗಿಲ್ಲ ಕರೆನೆ. ಮತ್ತೆ ಎಲ್ಲಿ ಹೋಗಬೇಕಾಗಿದೆ ನಿನಗೆ ಕೆಲಸ? ಸ್ವಲ್ಪ ಹೋಗ್ತೀನಿ ಮತ್ತ. ಹೌದಾ, ಆಯ್ತು ನಡಿ ಹಂಗಾರ, ನಾನು ಇನ್ನೊಂದ್ ಸ್ವಲ್ಪ ಕೆಲಸದ ಮುಗಿಸ್ತೀನಿ ಅದನ್ನ ಅಷ್ಟು. ಇದುವರೆಗೆ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು ಕೇಳಿದಿರಿ. ಈಗ ಬ್ಯಾಹಟಿಯ ಹನುಮಂತಗೌಡ, ವೀರಣ್ಣಗೌಡ, ಮೇಲಿನ್ಮನಿ ಮತ್ತು ಸಂಗಡಿಗರಿಂದ ಜಗ್ಗಲಿಕೆ ವಾದನ. Thank you.